ಕಲರಿದೆ ಜಿಗರಿದೆ ಕಲರಿದೆ ಕದರಿದೆ ಮೀಸೆಯ ತಿರುಗುವ ಸ್ಟೈಲ್ ಅಲ್ಲಿ ಕತ್ತಿದೆ ಹೀಗಿದೆ ಕ್ರೇಜ್ ಇದೆ ರೇಂಜ್ ಇದೆ ರೇಂಜ್ ಇದೆ ಬಟ್ಟೆಯ ಕಿಂಕಿಂಡೆ ಯಾರ್ ಐ ಕಾಂಟ್ ಟು ವೇಟ್ ಟು ಬೇಬಿ ಹಲೋ ಮಿಸ್ ಐಫೋನು ನನ್ ಟಚ್ಚು ತುಫಾನು ನೀ ಸಾಫ್ಟ್ ಜಾಮೂನು ನಾನೊಬ್ಬ ಹಿಮ್ಯಾನು ಮಾಡ್ಬೇಡ ಡೇರ್ ಅನ್ನು ಕೊಡ್ತಿದ್ರು ಕಾಶನ್ನು ಮೈಂಟೈನ್ ಸಮ್ ಡಿಸ್ಟೆನ್ಸ್ ಡಿ ಏರ್ ನಂದು ರಾಂಗ್ ರೂಟು ಬೇಬಿ ಯು ಪ್ಲೀಸ್ ವೈಟ್ ಬೇಬಿ Samurai girl, you are the brave one. Come on, come on, come on, do this now. Raka Minyo, oh Raka Minyo, you are the macho. Come on, come on, Raja Holy now. Bullet tarane, nana speedu jastine. ಹೊಡಿಯೋದ್ ನನ್ನ ಭಾರಿ ಕಷ್ಟಾನೆ ಹೋರಿ ತರಾನೆ ಮೇಲೆ ಹಾರಿ ಬಿಡ್ತೀನಿ ತಗ್ಲಾಕೊಂಡ್ರೆ ನಿಂಗೆ ನಷ್ಟಾನೆ ಟೆಂಪಲ್ ನನ್ನು ಸಾಕು ಎಂದು ಲಾಂಚ್ ಮಾಡು ಪೋಲಿಗೆ ಮನು ಸ್ವಾಮಿ ನೀನು ನಿನ್ನ ಭಕ್ತೆ ನಾನು ಮಾಡಬಾರು ನಾವು ಭಜನು ಕಣ್ ಮುಚ್ಕೊಂಡು ಖಾಲಿ ಪೇಪರ್ ಸೈನ್ ಮಾಡೋದು ಸಾರಿನಾ ಹಲ್ಕಿಸ್ಕೊಂಡು ಟೈಗರ್ ಜೊತೆ ಸೆಲ್ಫಿ ತೆಗೆ ನಂದು ರಾಂಗ್ ರೂಟ್ ಬೇಬಿ ಮೂವ್ ಯುವರ್ ಬಾಡಿ ಯೋ ಯೋ ಬೇಬಿ ಬೇಬಿ ದಿಸ್ ಇಸ್ ಗಾನ್ ಬಿ ಇಟ್ ಬಾರು ತುಂಬಾ ಹೈಟ್ ನೋಡಕ್ ಬಾಳ ಕ್ಯೂಟ್ ಮನ್ಸು ಮಿಲ್ಕ್ ವೈಟ್ ಮದು ಮಾಡೋ ಡೇ ನೈಟ್ ಕಳ್ಳನ್ ಕೈಗೆ ಈ ಕೊಟ್ಟಂಗೆ ನೀ ಹಿಂಗೆ ಮಾಡಿದ್ರೆ ಹೆಂಗೆ ಬೇಡ ಅಮ್ಮಿ ನನ್ ಕಂಟ್ರೋಲ್ ಕಮ್ಮಿ ಸಿಗ್ನಲ್ ಕೊಟ್ಟರೆ ಪ್ರಕಾಶ ಸುನಾಮಿ ಕರೆಂಟ್ ಇರೋ ಬಯರ್ ಕಾಣೆ ಡೇಂಜರ್ಗೆ ಮಿರರ್ ಕಾಣೆ ಹೀಟಲ್ಲಿರೋ ಟೈಗರ್ ಕಾಣೆ ಗನ್ನಿಗಿರೋ ಟ್ರಿಗರ್ ಕಾಣೆ ಹ್ಯಾಶ್ ಟ್ಯಾಗ್ ಹಾರರ್ ಕಾಣೆ ಥಾಟ್ಸ್ ಇನ್ನು ಟೆರರ್ ಕಾಣೆ ಮೈಂಟೈನ್ ಸೇಫ್ ಡಿಸ್ಟೆನ್ಸ್ ನಮ್ದು ರಾಂಗ್ ರೂಟ್ ಬೇಬಿ